ಮೊಳಕಾಲ್ಮೂರು ತಾಲೂಕಿನ ಉಡೇವ ಗ್ರಾಮದ ಯುವ ಕೃಷಿಕರನ್ನೊಬ್ಬರನ್ನ ಮಾತಾಡಿಸ್ತಾ ಇದ್ವಿ. ಅವರು ಲಾಭದಾಯಕವಾಗಿ ಈ ಒಂದು ಸಾವಯವ ಕೃಷಿಯಲ್ಲಿ ಈ ಒಂದು ಸೊಪ್ಪು ಮತ್ತು ತರಕಾರಿಯನ್ನು ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕೊಟ್ರೇಶ್ ಅವರೇ. ನಮಸ್ಕಾರ ಸರ್. ಕೊಟ್ರೇಶ್ ಅವರೇ, ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಒಂದು ಬಾಲ್ಯ ಜೀವನ ಹೇಗೆ ಕಳೆದಿರ? ಸರ್, ನಾವು ವಿದ್ಯಾಭ್ಯಾಸ ಮಾಡಿದ್ವಿ, ಬಿ ಎಡ್ ಎಮ್ ಎ ಮಾಡಿದ್ವಿ. ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ವಿ, ಯಾಕೋ ಅದು ಬೇಜಾರಾಗಿ ಒಂದು 2.5 ಎಕರೆ ಜಮೀನಿತ್ತು, ಅದಕ್ಕೆ ಬೋರ್ವೆಲ್ ಮಾಡ್ಕೊಂಡು ಈಗ 2015 ಕೃಷಿ ಮಾಡ್ಕೊಂತಾ ಇದ್ದೀವಿ. ನಾವು ತರಕಾರಿ ಮತ್ತು ಸೊಪ್ಪನ್ನು ಬೆಳೀತಾ ಇದ್ವಿ. ಈಗ ಸಾಕಷ್ಟು ವಿದ್ಯಾಭ್ಯಾಸ ಮಾಡ್ಕೊಂಡ್ರಪ್ಪ, ಬಿ ಎ ಮಾಡ್ಕೊಂಡು, ಬಿ ಎಡ್ ಮಾಡ್ಕೊಂಡು, ಎಮ್ ಎ ಮಾಡಿದಿರ, ಅಂದರೆ ಏನನ್ಸುತ್ತೆ ಇವತ್ತು ಕೃಷಿ ವೃತ್ತಿಗೆ ಬಂದಿದ್ದೀರ? ತುಂಬ ಸಂತೋಷ ಆಗ್ತೈತೆ ನಮಗೆ. ನಾವು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನಾವೇ ಸ್ವಂತ ಕೃಷಿ ಉದ್ಯಮಿ ಮಾಡ್ಕೊಂಡಿರ್ಬೋದು, ನಾವೇ 10 ಜನಕ್ಕೆ ಕೆಲಸ ಕೊಡ್ಬೋದು. ಈಗಿನ ಯುವಕರು ಏನಂತಂದರೆ ಕೃಷಿ ಅಂದರೆ ಅದನ್ನು ಯಾರು ಮಾಡ್ತಾರಂತಂದ್ರೆ ಅದರ ಆಸಕ್ತಿ ಇಟ್ಟು ಮಾಡಿದರೆ ಒಳ್ಳೆಯ ಲಾಭದಾಯಕ ಹುದ್ದೆ ಇದೆ ಕೃಷಿಯಲ್ಲಿ. ಈಗ ಎಲ್ಲೇ ಒಂದು ಕಡೆ ನಿಮ್ಮ ತಂದೆ ತಾಯಿಯವರು ಇಷ್ಟೊಂದು ಓದ್ಕೊಂಡಿದ್ದೀಯಪ್ಪ, ನೀನು ಏನಾದರೂ ನೌಕರಿಗೆ ಹೋಗು, ಈ ಕೃಷಿ ಬೇಡ ಅಂತ ಏನಾದರೂ ಸಲಹೆ ಕೊಟ್ರ? ಇಲ್ಲ ಇಲ್ಲ ಇಲ್ಲ, ಅವ್ರು ನಿನಗೆ ಎಷ್ಟು ಬೇಕಷ್ಟು ಓದಪ್ಪ, ಮತ್ತು ನಮ್ಮ ತಂದೆ ತಾಯಿನೇ ಪ್ರೇರಣೆ ಇದಕ್ಕಲ್ಲ, ತೋಟ ಮಾಡೋದು ಬರಪ್ಪ ಅಂತ ಹೇಳಿದರು. ಅವರಿಂದ ನಾನು ಇವತ್ತಿವರೆಗೂ ಈರುಳ್ಳಿ ಬೆಳೀತಾ ಇದ್ವಿ, ಅದರಲ್ಲಿ ಸ್ವಲ್ಪ ಅನುಭವ ಚೆನ್ನಾಗಿ ಸಿಕ್ಕಿದೆ. ಈಗ ಪಾರ್ಟ್ ಟೈಮ್ ಕೆಲಸ ನಿಮಗೆ ಅಷ್ಟೊಂದು ನೆಮ್ಮದಿ ತಂದುಕೊಳ್ಳಿಲ್ಲ? ಇಲ್ಲ ಇಲ್ಲ ಇಲ್ಲ, ಕೃಷಿಯಲ್ಲಿ ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ವಿ. ಪ್ರಾರಂಭದಲ್ಲಿ ನೀವು ಕೃಷಿ ಬಂದಾಗ ನೀವು ನೀರಾವರಿ ಮಾಡಿದ್ರೆ ನಿಮ್ಮ ತಂದೆಯವ್ರ ಕಾಲದಲ್ಲೇ ಮಾಡಿದ್ರು? ನಮ್ಮ ತಂದೆಯವ್ರ ಕಾಲದಿಂದ ಮಾಡಿದ್ರು. ಈಗ ನಿಮ್ಮ ತಂದೆಯವ್ರ ಕಾಲದಲ್ಲಿ ಏನೇನು ಬೆಳೀತಾ ಇದ್ರು? ತರಕಾರಿ ಬೆಳೀತಿದ್ರು ನಮ್ಮ ಅಪ್ಪಾಜಿಯವರು, ಕುರಿ ಸಾಕಾಣಿಕೆ, ಮೇಕೆ ಮತ್ತೆ ತೋಟ ಮಾಡ್ತಾ ಇದ್ರು. ಈಗ ನಿಮ್ಮ ತಂದೆಯವ್ರ ಕಾಲದಲ್ಲಿ ಸಾಕಷ್ಟು ಕುರಿ ಸಾಕಾಣಿಕೆ ಮಾಡಿದ್ರಲ್ಲ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಅನಿಸ್ಲಿಲ್ಲ ನಿಮಗೆ? ಸ್ವಲ್ಪ ಕಾಯ್ತಾ ಇದ್ವಿ ನಾವು, ಮೇಕೆ ಪಟ್ಲಿ ಎಲ್ಲ ಸಾಕ್ತಾ ಇದ್ವಿ, ಹಸುಗಳಿದಾವೆ, ಡೈರಿಗೆ ಹಾಲು ಹೋಯ್ತಾ ಇದ್ವಿ. ಎಷ್ಟು ಕುರಿ ಸಾಕಾಣಿಕೆ ಮಾಡಿದ್ರೆ, ಎಷ್ಟು ಮೇಕೆ ಸಾಕಾಣಿಕೆ ಮಾಡಿದ್ರೆ, ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರೆ? ನಮ್ಮವು ಮೊದಲು 150 ಕುರಿಗಳಿದ್ವು, ಈಗ ಅಷ್ಟೊಂದು ಇದು ಮಾಡೋಕೆ ಮೇಂಟೆನೆನ್ಸ್ ಆಗೋದಿಲ್ಲ ಅಂತಂದು ನಾವು 30-35 ಇದಾವೆ. ಈಗ 2 ಹಸು ಇದ್ದಾವೆ, ಅದರಿಂದ ಗೊಬ್ಬರ ಸಾವಯವ ಕೃಷಿ ಮಾಡೋಕ್ಕೋಸ್ಕರ ಹಸು ತಂದಿದ್ದೀವಿ. ಯಾಕೆ ಅನಿಸುತ್ತೆ ನಿಮಗೆ ಸಾವಯವ ಕೃಷಿ ಮಾಡ್ಬೇಕಂತ? ಈಗ ಫರ್ಟಿಲೈಜರ್ ಐತಲ್ಲ, ಅದರಿಂದ ಭಾಳ ಕೆಮಿಕಲ್ಸ್ ಮಣ್ಣಿನಲ್ಲಿ ಏನಂಶ ಇಲ್ಲ ಎಲ್ಲ. ಇವಾಗ ನಾವು ಮನುಷ್ಯ ಇವಾಗ ಏನು ತರಕಾರಿ ತಿಂತಿದ್ರು ಅದೆಲ್ಲ ವಿಷ ಆಗಿಬಿಡುತ್ತೆ ಆಲ್ರೆಡಿ, ಅದಕ್ಕೋಸ್ಕರ ನಾವು ಸಾವಯವ ಮಾಡ್ಬೇಕಂತಂದು ಸುರೇಶ್ ಸರ್ ಅಂತ ಇದ್ದಾರೆ ಒಬ್ಬರು, ಬಬ್ರ ಫಾರಮಲ್ಲಿ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು ಹಿರಿಯೂರು ತಾಲೂಕಿನಾಗ ಬಬ್ರ ಫಾರಮ್ನಲ್ಲಿ. ಅವರಿಂದ ಒಳ್ಳೆ ಅನುಕೂಲ ಇದೆ, ಒಳ್ಳೆ ಇನ್ಫಾರ್ಮೇಷನು ಚೆನ್ನಾಗಿ ಕೊಡ್ತಿದ್ರು, ಮತ್ತು ತೋಟಗಾರಿಕೆ ಕೃಷಿ ಇಲಾಖೆಗೂ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಿದ್ರು ಹೋದ ತಕ್ಷಣ. ಅದರಿಂದ ನಾವು ಸಾವಯವ ಮಾಡ್ತಾ ಇದ್ದೀವಿ, ಕ್ಯಾರೆಟು, ಬೀಟ್ರೋಟ್, ಇವು ಪ್ರತಿಯೊಂದಕ್ಕೆ ನಾವು ಕೆಮಿಕಲ್ಸ್ ಹಾಕ್ತಾನೆ ಇಲ್ಲ. ಎರೆಹುಳು ಗೊಬ್ಬರ ಹಾಕೋದು ಮತ್ತು ಬೇವಿನ ಹಿಂಡಿ ಹಾಕೋದು, ಕೆಮಿಕಲ್ಸ್ ಗೊಬ್ಬರ ಹಾಕ್ದಲ್ಲಿ ಅದನ್ನು ಬೆಳೀತಾ ಇದ್ದರೆ ಕೆಡೋದು ಕಮ್ಮಿ ಇರುತ್ತೆ, ಟೇಸ್ಟ್ ಇರುತ್ತೆ ತರಕಾರಿ. ಕ್ಯಾರೆಟ್ ಆಯ್ತಂದರೆ ಸುಮಾರು ಫರ್ಟಿಲೈಜರ್ಸ್ದು ಮತ್ತು ಸಾವಯವದ್ದು ಸುಮಾರು ಅಂದರೆ ಕೆಜಿಗೆ 10-15 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಮತ್ತು ಜನಗಳಿಗೂ ಇವಾಗ ಈ ಕೊಟ್ರೇಷನ್ದು ಕ್ಯಾರೆಟ್ ಅಂತಂದರೆ ಸಂತೆಗಳಿಗೂ ಜಲ್ದಿ ಬೇಗ ತಗೊಂಬತ್ತಾರೆ ಅವರು, ಚೆನ್ನಾಗಿರುತ್ತೆ ಮಾಲ್ ಅಂತಂದು ಕೆಡೋದಿಲ್ಲ. ಅದಕ್ಕೋಸ್ಕರ ಸಾವಯವನ್ನು ಮಾಡಬೇಕು, ಮತ್ತು ಮಣ್ಣನ್ನು ಉಳಿಸ್ಕೋಬೇಕು ಮುಂದಿನ ಪೀಳಿಗೆಗೋಸ್ಕರ. ಇವಾಗ ಕೆಮಿಕಲ್ಸ್ ಎಲ್ಲ ಹಾಕಿ ನಾವು ಹಾಳು ಮಾಡೋದಕ್ಕಿಂತ ಸಾವಯವ ಗೊಬ್ಬರ ಮಾಡ್ಕೊಂಡು ನಮ್ಮ ಜೀವನವೂ ಚೆನ್ನಾಗಿರುತ್ತೆ. 50% ನಾವು ಆರೋಗ್ಯಕ್ಕೆ ಹಣ ಇಡೋ ಬದಲು ನಾವು ಆಸ್ಪತ್ರೆಗಳಿಗೆ ನಾವೇ ಉಳಿಸ್ಕೋಬೋದು. ಅದಕ್ಕೋಸ್ಕರ ನಾವು ಸಾವಯವನೇ ಮಾಡ್ತಾಯಿದ್ವಿ. ಸೊಪ್ಪು ಆಗಲಿ, ಕೊತ್ತಂಬರಿ, ಪಲ್ಲಕ, ಮೆಂತೆವು, ಸಬ್ಬಾಕ್ಸಿ ಇವೆಲ್ಲವೂ ನಾವು ಸಾವಯವದಿಂದನೇ ಬೆಳಿತೀವಿ. ಫರ್ಟಿಲೈಸರ್ ಏನು ಯೂಸ್ ಮಾಡಲ್ಲ, ಕೆಮಿಕಲ್ಸ್. ಈ ಸಾವಯವ ಕೃಷಿಯಲ್ಲಿ ನೀವು ತರಕಾರಿ ಮತ್ತು ಸೊಪ್ಪನ್ನು ಬೆಳೆಯೋಕ್ಕಂತ ನೀವು ಅಂದ್ಕೊಂಡಾಗ ಯಾವ ರೀತಿ ಇಳುವರಿ ತಗೊಂಡ್ರೆ ಚೆನ್ನಾಗಿ ಬರುತ್ತೆ? ಇವಾಗ ನಾವು ಸುಮಾರು 2 ಎಕರೆ 15 ಕ್ವಿಂಟಲ್ಲಿ ಈರುಳ್ಳಿ 2019 920 ಪ್ಯಾಕೆಟ್ ಬೆಳೆದ್ವಿ. ಅಂದರೆ ತೋಟಗಾರಿ ಇಲಾಖೆಗೂ ಹೇಳಿದ್ರು ನಿಮ್ಮದು ಇಡೀ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ನಾಗೆ ನಿಮ್ದು ಹೈಯೆಸ್ಟ್ ಇಳುವರಿ ಅಂತ ಹೇಳಿದ್ದಾರೆ. 2 ಎಕರೆ 15 ಕ್ವಿಂಟಿಗೆ 920 ಬಂದಿದೆ, ತೂಕದ್ದಾದರೆ 500 ಕ್ವಿಂಟಲ್ ಬಂದಿದೆ ನಮ್ಮದು. ಚೆನ್ನಾಗಿ ಬರ್ತೈತೆ ಈರುಳ್ಳಿ. ಈಗ ಸಾಕಷ್ಟು ಜನ ರೈತರು ನಾವು ದಿಢೀರ್ನೇ ಸಾವಯವ ಕೃಷಿ ಮಾಡಿದ್ರೆ ಅಷ್ಟೊಂದು ಇಳುವರಿ ಬರಲ್ಲ ಅಂತಾರೆ, ಅಂಥದ್ರಲ್ಲೂ ನೀವು ಯಶಸ್ವಿ ಕಂಡಿದ್ರೆ ಇಳುವರಿ? ಹೌದೌದು, ಸುಳ್ಳು ಅವೆಲ್ಲ. ಇವಾಗ ಏನು ಹೇಳ್ತಾರೆ, ಫರ್ಟಿಲೈಜರ್ಗೋಸ್ಕರ ಅವರು ಕೆಮಿಕಲ್ಸ್ ಯೂಸ್ ಮಾಡ್ಕೊಳ್ರಿ, ಅವರು ಬರ್ತಿರ್ತಾರೆ ದುಡ್ಡಿಗೆ ಆಮೇಶಗೋಸ್ಕರ ಇದು ತಗೊಳ್ರಿ ಇದು ತಗೊಳ್ರಿ ಅಂತ ಹೇಳ್ತಾರೆ, ಅವೆಲ್ಲ ಸುಳ್ಳು. ನಾವು ಕೋಳಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಹಸು ಗೊಬ್ಬರ ಹಾಕಿದರೆ ನಿಜ ಜೀವನದಾಗ ಮತ್ತು ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಚೆನ್ನಾಗಿರುತ್ತೆ ಭೂಮಿ, ನಾವು ಆಹಾರ ಕೇಳದಂತೆ ಚೆನ್ನಾಗಿ ತಿನ್ಬೋದು. ದಿಢೀರ್ನೇ ಸಾವಯವ ಕೃಷಿ ಬಂದರೆ ಏನು ಅಂತವಾಗಿ ಸಾವಯವ ಕೃಷಿ ಬಂದರೆ? ಇಲ್ಲ, ಅಂತವಾಗಿ ಬಂದ್ವಿ. ಮೊದಲು ನಾವು ಫರ್ಟಿಲೈಸರ್ ಹಾಕ್ತಿದ್ವಿ. ಕೃಷಿ ಇಲಾಖೆಗೆ ಹೋದಾಗ ಮಲ್ಲಾಣ ಸಾವಿರ ಹೇಳಿದ್ರು ನೀವು ಎಲ್ಲ ಯೂಸ್ ಮಾಡ್ಬಾರ್ದಪ್ಪ, ಸಾವಯವ ಗೊಬ್ಬರ, ನೀವು ಒಳ್ಳೆ ಎಜುಕೇಟೆಡ್ ಇದೀನಿ, ನೀನು ಕೃಷಿಗೆ ಬಂದಿದ್ದಿ, ನೀನು ನನಗೆ ಎಮ್ಮೆ ಆಗ್ತೈತೆ ಅಂತ ಅವ್ರು ಹೇಳಿದ್ರು. ಅವಾಗಿನಿಂದ ನಾವು ಹೇಳ್ಕೊಂತ ಬಂದರು. ಫಸ್ಟಿಗೆ ಸೊಪ್ಪು ಹಾಕಿದ್ವಿ, ಕೊತ್ತಂಬರಿ, ಮೆಂತೆ, ಪಲ್ಕಿಗೆಲ್ಲ ಹಾಕಿದ್ವಿ, ಅದು ಕೆಡಂಗಿಲ್ಲ. ಇವು ಯೂರಿಯಾ, ಅಮಿನಮ್ ಯೂಸ್ ಇವೆಲ್ಲ ಹಾಕ್ಬಿಟ್ರೆ, ಕೆಮಿಕಲ್ಸ್ ಹಾಕ್ಬಿಟ್ರೆ ಒಂದಿಂದ ಹೋಗಿ ಕೆಡ್ಬಿಡುತ್ತೆ, ತಗೊಂಡವರಿಗೆ ಲಾಸು ಮತ್ತು ನಮಗೂ ಲಾಸ್ ಆಗುತ್ತೆ. ಮಳೆ ಬಂತಂದ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ಜನರು ತಗೊಂಡೋಗಿರ್ತಾರೆ, ಅದು ಒಂದಿನ ಇತ್ತಂದರೆ ಕೆಡೋಗೋಗುತ್ತೆ. ಇವಾಗ ಸಾವಯವದಿಂದ ಮಾಡಿದ್ರೆ ನಾವು ಸುಮಾರು ಒಂದು 5 ದಿನವರೆಗೂ ಸೊಪ್ಪು ನೀಡ್ಬೋದು, ಇಳುವರಿನೂ ಚೆನ್ನಾಗಿ ಬರುತ್ತೆ, ಕೆಡಂಗಿಲ್ಲ, ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಸಾವಯವ ಕೃಷಿಯಲ್ಲಿ ಸೊಪ್ಪು ಅಂತಂದ್ರೆ ಯಾವ್ಯಾವ ಸೊಪ್ಪು ಬೆಳೀತೀರ? ಕೊತ್ತಂಬರಿ, ಮೆಂತೆ, ಪಾಲಕ್, ಸಬ್ಬಾಕ್ಷಿ ಬೆಳಿತೀವಿ. ಯಾವ ರೀತಿ ಬೆಳೆಯಕಂತ್ರಿ ಸಾವಯವ ಕೃಷಿ? ಸಾವಯವ ಕೃಷಿಯಲ್ಲಿ ಮೊದಲು ನಾವು ಭೂಮಿನ ಚೆನ್ನಾಗಿ ಮಡಿಕೆ ಕುಂಡೆ ಎಲ್ಲ ಹೊಡೆದ ಮೇಲೆ ನಾವು ಅಂದರೆ ಮೈಕ್ರೋ ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಎಲ್ಲ ಅಳವಡಿಸಿದ್ವಿ ಅಲ್ಲ, ಸುಮ್ಮನೆ ಚೆಲ್ಲಿ ಒಂದು ಎಕರೆಗೆ ಏನಿಲ್ಲ ಅಂತಂದರೆ ಒಂದು 40 ಕೆಜಿ ಬರುತ್ತೆ. 40 ಕೆಜಿ ಚೆಲ್ಲಿಬಿಟ್ರೆ ಒಂದು ಎಕರೆಗೆ ತೆಳಗ್ ಚೆಲ್ಬೇಕು ಕೊತ್ತಂಬರಿ. ಯಾವಾಗಲೂ ಒಂದು ಬೆಳೆ ಆಗಲಿ, ಕ್ಯಾರೆಟ್ ಆಗಲಿ, ಬೀಟ್ರೂಟ್ ಆಗಲಿ, ಪ್ರತಿಯೊಂದು ಈರುಳ್ಳಿ ಆಗಲಿ ಯಾವಾಗಲೂ ನಾವು ದಪ್ಪ ಚೆಲ್ಲಬಾರ್ದು. ಬೆಳೆ ಎಷ್ಟು ತೆಳುವಿರುತ್ತೋ ಅಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ ಚೆಲ್ಲಿ. ಇನ್ನೊಂದು ನೀರು, ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ನಲ್ಲಿ ನೀರಿನ ಬರ ಜಾಸ್ತಿ ಇದೆ. ಇತ್ತೀಚಿಗೆ ಮಳೆ ಬಂದೇ ನೀರು ಬೋರ್ವೆಲ್ ಜಾಸ್ತಿ ಆಗಿರ್ಬೋದು, ಮಿನ್ನಿಂದನೂ ಕಮ್ಮಿ ಇದೆ. ಅದರಿಂದ ಸರ್ಕಾರನೂ ನಮಗೆ ಹೆಚ್ಚುವರಿಯಾಗಿ ಇದು ಹಣ ಕೊಡ್ತೈತೆ, ಡ್ರಿಪ್ ಸಹಾಯಧನ ಮಾಡ್ತೈತೆ. ಡ್ರಿಪ್ ಆಗಲಿ, ಮೈಕ್ರೋ ಸ್ಪ್ರಿಂಕ್ಲರ್ ಕೊಡೋದಿಲ್ಲ, ದೊಡ್ಡ ಸ್ಪ್ರಿಂಕ್ಲರಿಗೆ ಕೊಡ್ತೈತೆ. ಡ್ರಿಪ್ಪು ಅಳವಡಿಸ್ಕೋಬೇಕು ರೈತರು, ಇದನ್ನೆಲ್ಲ ಉಪಯೋಗಿಸ್ಕೋಬೇಕು. ಸರ್ಕಾರದಿಂದ ಏನೋ ಸವಲತ್ತು ಬರ್ತೋ ಅದನ್ನೆಲ್ಲ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಈಗ ಕೊತ್ತಂಬರಿ ಬೀಜ, ಸಬ್ಬಕ್ಸಿ ಬೀಜ, ಮೆಂತ್ಯ ಬೀಜ ಇವನ್ನೆಲ್ಲ ಮಾರ್ಕೆಟ್ನಲ್ಲೇ ತರ್ತೀರಾ? ಮಾರ್ಕೆಟಲ್ಲಿ ತರ್ತೀವಿ. ಮತ್ತು ಕೊತ್ತಂಬರಿ ನಾವು ಬೆಂಗಳೂರಲ್ಲಿ ಕೇರ್ ಮಾರ್ಕೆಟಿಗೆ ಸಮೇತ ಕಳಿಸ್ತಾ ಇದ್ದೀವಿ. ನಾಟಿ ಆದರೆ ಚೆನ್ನಾಗಿರ್ತೆ, ಫಾರಂ ಹೇಳ್ಬೇಡ, ಅಲ್ಲೆಲ್ಲ ಬೆಂಗಳೂರು ಮಾರ್ಕೆಟಲ್ಲಿ ಬರೀ ಜಾಸ್ತಿ ಹೋಗ್ತೈತೆ, ಫಾರಂ ಹೋಗ್ತೈತೆ. ಅಲ್ಲಿ ನಾವು ಹಳ್ಳಿ ಕಡೆಯಿಂದ ತಗೊಂಡೋದ್ರೆ ಹೆಚ್ಚಿನ ಬೇಡಿಕೆ ಇರುತ್ತೆ, ಅವರಿಂದ ನಮ್ಮಂದರೆ 10-15 ರೂಪಾಯಿ ಜಾಸ್ತಿ ಇರುತ್ತೆ. ಅದಕ್ಕೆ ಯಾವಾಗಲೂ ನಾಟಿನೇ ಹಾಕ್ಬೇಕು, ಫಾರಂ ಹಾಕ್ಬಾರ್ದು. ಈಗ ಎಲ್ಲ ಒಂದೇ ಟೈಮಿಗೆ ಬೆಳೆದಿರಲ್ಲ ಸೊಪ್ಪನ್ನು, ಎಷ್ಟೆಷ್ಟು ಒಂದೊಂದು ಕಾಲು ಎಕರೆ? ಹೌದೌದು, ಕಾಲ್ಕಾಲಿ ಅಂದರೆ ಇವತ್ತು ಈ ನಮಗೆ ಗೊತ್ತಾಗುತ್ತೆ, ಇವಾಗ ಐಡಿಯಾ ಬರುತ್ತೆ. ಒಂದ್ಸರಿ ಹಾಕಿದ ಮೇಲೆ ಇದು ಒಂದು ವಾರ ಆಗುತ್ತೆ, ಇದು ವಾರ ಆದಮೇಲೆ ಅದು ಬರಬೇಕು. ಅದಕ್ಕೋಸ್ಕರ ನಾವು ಒಂದೇ ಅಂದರೆ ಸ್ಟೆಪ್ ಸೊಪ್ಪು ಹಾಕ್ತಾ ಇರ್ತೀವಿ. ಯಾವಾಗಲಿರ್ಬೇಕು ಕಡಿಮೆ ಬಂಡವಾಳ, ಅದಕ್ಕೆ ಇಳುವರಿ ಮಾಡ್ಕೋಬೋದು, ಅದಕ್ಕೆ ಲಾಭ ತಗೊಬೋದು. ನೀರಾವರಿ ಇರೋದ್ರಿಂದ ನೀವು ಅಂದ್ರೆ ವರ್ಷದ ಎಲ್ಲ ಕಾಲದಲ್ಲೇ ಬೆಳಿತೀರ? ಹೌದು, ಎಲ್ಲ ಕಾಲದಲ್ಲೂ 12 ತಿಂಗಳವರೆಗೂ ಸೊಪ್ಪು ಬೆಳಿತೀವಿ, ತರಕಾರಿ ಬೆಳಿತೀವಿ. ಈಗ ಪ್ರತಿ ಬೆಳೆ ಕಟಾವಾದ ತಕ್ಷಣ ಮತ್ತೆ ಕೊಟ್ಟಿಗೆ ಗೊಬ್ಬರ ಈ ತರ ಕೊಡ್ತೀರಾ? ಪ್ರತಿ ಬೆಳೆಗೆ ಕೊಡೋಕ್ಕಾಗಲ್ಲ, 2-3 ಬೆಳೆ ಕೊಡ್ಬೋದು. ಈಗ ಸೊಪ್ಪೇನು ಬಹಳ ದಿನ ಏನು ಇರಲ್ಲಪ್ಪ ಬೆಳೆ, ತಕ್ಷಣ ಒಂದು ತಿಂಗಳೊಳಗೆ ಕಟಾವು ಮಾಡ್ಬೋದು ಅಲ್ವಾ? ಹೌದೌದು, ಸಾವಯವದಿಂದ 22-27 ದಿನಕ್ಕೆ ಕಟಾವು ಮಾಡ್ಬೋದು. ಫರ್ಟಿಲೈಸರ್ ಆದರೆ 35-40 ದಿನ ಬರುತ್ತೆ. ಈಗ ನೀವು ಸಾಕಷ್ಟು ಯಾವುದೇ ರಾಸಾಯನಿಕ ಇಲ್ಲದಲ್ಲೇ ಸಾವಯವದಲ್ಲಿ ಬೆಳೀತಾ ಇದ್ರಿ, ಇದನ್ನ ಒಪ್ಪಿಕೊಳ್ಳೋಣ. ಅಂದ್ರೆ ಏನಾದರೂ ರೋಗ ರುಜಿನಗಳು ಬಂದ್ರೆ ಈ ಸೊಪ್ಪಿನ ಬೆಳೆಗೆ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ? ರೋಗ ರುಜಿನಿ ಬಂತಂದ್ರೆ ಇಲ್ಲಿ ಕೃಷಿ ಇಲಾಖೆಗೆ ಒಂದು ನಿಮ್ಮ ಪೌಡರ್ ಬರುತ್ತೆ, ನಿಮ್ಮ ಪೌಡ್ರನ್ನು ಹಾಕ್ಬೋದು. ಬೇವಿನ ಹಿಂಡಿಯನ್ನು ನೆಲಕ್ಕೆ ಕೊಟ್ಟಿರ್ತೀವಿ ನಾವು, ರೋಗ ಬರೋದಕ್ಕಿಂತ ಮುಂಚೆನೆ ಅಲ್ಲೇ ಕೃಷಿ ಇಲಾಖೆಗೆ ಕೊಡ್ತಾರಲ್ಲ ಅದನ್ನೆಲ್ಲ ನೆಲಕ್ಕೆ ಹಾಕ್ಬಿಡ್ತೀವಿ ನಾವು. ಈಗ ನೀವು ಸಾಕಷ್ಟು ಸೊಪ್ಪನ್ನು ಬೆಳೀತಾ ಇದ್ರಿ ಸಾವಯವ ಕೃಷಿಯಲ್ಲಿ, ಈಗ ನೀವು ಗಮನಿಸಿದ ಹಾಗೆ ಹೊರಗಡೆಲ್ಲ ಮಾರ್ಕೆಟ್ಗೆ ಹೋಗ್ತೀರಾ ನೀವು? ದಾವಣಗೆರೆ ಹೋಗ್ಬೋದು, ದುರ್ಗ ಹೋಗ್ಬೋದು, ಇಲ್ಲ ಬೆಂಗಳೂರು ಹೋಗ್ಬೋದು ಸೊಪ್ಪು ಮಾರಾಟ ಮಾಡೋಕ್ಕೆ. ಅಲ್ಲಿ ಸಾವಯವ ಕೃಷಿಯಲ್ಲಿ ಬೆಳೆದಿರತಕ್ಕಂಥ ನಿಮ್ಮ ಸೊಪ್ಪಿಗೂ ರಾಸಾಯನಿಕ ಕೃಷಿಯಲ್ಲಿ ಬೆಳೆದಿರತಕ್ಕಂಥ ಸೊಪ್ಪಿಗೆ ಏನಲ್ಲಿ ಬದಲಾವಣೆ ಕಂಡಿದೆ? ಬದಲಾವಣೆ ಅದು ಸೊಪ್ಪು ಎತ್ತರ ಬರುತ್ತೆ ಫರ್ಟಿಲೈಸರ್ದು, ಅದು ಬಾಡುತ್ತೆ ಸೊಪ್ಪು. ಇದು ಚೆನ್ನಾಗಿ ಫುಲ್ಲು ಹಸಿರು ಬರುತ್ತೆ ಸೊಪ್ಪು, ಚೆನ್ನಾಗಿ ನೋಡಿದ ತಕ್ಷಣ ಆಕರ್ಷಣೆ ಆಗಿರುತ್ತೆ ಅಲ್ರಿ ಜನರಿಗೆ. ಇನ್ನೊಂದು, ಒಂದ್ಸರಿ ಹೋದ್ಮೇಲೆ ಅಂಗಡಿಯವ್ರಿಗೆ ಗೊತ್ತಿರುತ್ತೆ, ಕೊಳ್ಳೋರಿಗೆ ತಗೊಂಡವ್ರಿಗೂ ಗೊತ್ತಿರುತ್ತೆ ಆಲ್ರೆಡಿ ಇದು ಸಾವಯವದ್ದು ಇಲ್ಲ ಅಂತಂದು ಗೊತ್ತಾಗುತ್ತೆ, ತಿಂದು ನೋಡ್ತಾರೆ ಸ್ವಲ್ಪ. ಅವರಿಂದ ಕನಿಷ್ಠ ಅಂದರೆ 2-3 ರೂಪಾಯಿ ಕಟ್ಟಿಗೆ ಜಾಸ್ತಿ ಇರುತ್ತೆ ಇದು ರೇಟ್, ಸಾವಯವದ್ದು ರೇಟೂ ಡಿಮ್ಯಾಂಡ್ ಇರುತ್ತೆ. ಈಗ ಇವತ್ತೇನಾದರೂ ಸಾವಯವ ಕೃಷಿಯಲ್ಲಿ ಬೆಳೆದಿರತಕ್ಕಂಥ ಸೊಪ್ಪು ಕಟಾವು ಮಾಡಿ ಏನೋ ಅನಿವಾರ್ಯ ಕಾರಣದಿಂದ ಮಾರ್ಕೆಟ್ಗೆ ಒಯ್ಯಲಿಲ್ಲ ಅಂದರೆ ಒಂದಿನ ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಅದನ್ನ ಗುಣಮಟ್ಟ ಕಾಪಾಡ್ಬೋದು? ಇರ್ಬೋದು, ಒಂದಿನ 2 ದಿನ ಬೇಕಾದ್ರೆ ಇಟ್ಕೊಂಡಿದ್ದೀವಿ ನಾವು. ಇವಾಗ ಬೆಂಗಳೂರಿಗೆ ಹಾಕ್ಬೇಕಂದ್ರೆ ಒಂದಿನಕ್ಕಿಂತ ನಾವು ಕಳಿಸೋಕ್ಕಾಗಲ್ಲ, ಅಷ್ಟೊಂದು ಇಲ್ಲಿನೇ ಸ್ವಲ್ಪ ಆಗುತ್ತೆ, ಲೇಬರ್ ಸಿಗೋದು ಕಮ್ಮಿ ಆಯ್ತಲ್ಲ, ಅದಕ್ಕೋಸ್ಕರ ನಾವು 2 ದಿನಕ್ಕಿತ್ತು 3ನೇ ದಿನ ತಗೊಂಡು ಹೋಗೋದು ಉದಾಹರಣೆ ಐತೆ. ಅದೇ ರಾಸಾಯನಿಕದಲ್ಲಿ ಬೆಳೆದಿರತಕ್ಕಂಥ ಸೊಪ್ಪಿನ ಗುಣಮಟ್ಟ ಕಾಪಾಡೋದು ಭಾಳ ಕಷ್ಟ ಕಷ್ಟ ಕಷ್ಟ. ಅದು ಒಂದಿನಕ್ಕಿತ್ತಂದ್ರೆ ಬೆಳಿಗ್ಗಿತ್ತಂದ್ರೆ ಸಾಯಂಕಾಲನೇ ಸರಿಗೋಗಿರುತ್ತೆ ಅಲ್ಲಿ ಸೊಪ್ಪು ನಮಗೆ. ಅದರಿಂದ ರೈತರಲ್ಲಿ ವಿನಂತಿ ಏನಂದ್ರೆ ಅತಿ ಹೆಚ್ಚು ಫರ್ಟಿಲೈಸರನ್ನು ಕಡಿಮೆ ಮಾಡಬೇಕು, ಜಾಸ್ತಿ ಯೂಸ್ ಮಾಡೋಕೆ ಹೋಗಬಾರ್ದು. ಮುಂದಿನ ಪೀಳಿಗೆಗೋಸ್ಕರ ಭೂಮಿಯನ್ನು ಉಳಿಸೋಕ್ಕೋಸ್ಕರ ಆದರೂ ನಮ್ಮ ಆರೋಗ್ಯ ಕಾಪಾಡೋಕ್ಕೋಸ್ಕರ ಸಾವಯವ ಗೊಬ್ಬರ ಹಾಕಿ ಸಾವಯವದಿಂದ ಕೃಷಿ ಮಾಡಿ ಅತಿ ಹೆಚ್ಚು ಅದಕ್ಕಿಂತ 2 ದುಪ್ಪಟ್ಟು ನಮಗೆ ಲಾಭ ಬರುತ್ತೆ, ಹಣ ಉಳಿತಾಯ ಆಗುತ್ತೆ, ಬಂಡವಾಳ ಕಡಿಮೆ ಇದ್ರೂ ನಾವು ಕೃಷಿ ಮಾಡ್ಬೋದು. ಒಂದು ಎಕರೆ ಸೊಪ್ಪು ಹಾಕಿ ನೀವು ಹಾಕಿದಾಗ ಎಷ್ಟು ಜನ ಕಟಾವು ಮಾಡಬೇಕಾದ್ರೆ ಕೂಲಿ ಕಾರ್ಮಿಕರು ಬೇಕಾಗ್ತದೆ? ಒಂದು ಎಕರೆ ಹಾಕಿತ್ತು ಅಂದರೆ ಕನಿಷ್ಠ ಅಂದರೆ ನಾವು ಡೈಲಿ ಮಾಡ್ತಾ ಇದ್ದೀವಿ, ಒಂದು ಎಕರೆ ಆಯ್ತಂದ್ರೆ ಈಗ 10-15 ದಿನವೂ ಕೆಲಸ ಸಿಗುತ್ತೆ. ಕನಿಷ್ಠ ಅಂತಂದ್ರೆ ನಾವು ಇವಾಗ ಒಂದು 3,000-4,000 ಕಟ್ಕಿತ್ತಂದ್ರೆ 4 ಜನ ಲೇಬರ್ಸ್ ಬೇಕಾಗುತ್ತೆ ನಮಗೆ, ಪ್ರತಿದಿನ 4 ಜನ ಕೂಲಿ ಇರಬೇಕು. ಈಗ ಸೊಪ್ಪು ಕಟಾವು ಮಾಡ್ತೀರಿ ಬಡ್ಡಿಗೆ ಕೀಳ್ತೀರಿ? ಕಟಾವು ಅಂತಂದರೆ ಪಲಕ ಮತ್ತು ಸಬ್ಬಾಕ್ಸಿ ಇವೆರಡು ಕಟಾವು ಮಾಡ್ತೀವಿ. ಕೊತ್ತಂಬರಿ ಮತ್ತು ಇದು ಮೆಂತ್ಯ ಐತಲ್ಲ ಈಗ ಬೇರೆ ಪೂರ್ತಿ ಕೀಳ್ತೀವಿ. ಈಗ ಇತ್ತೀಚಿನ ಹೈಬ್ರಿಡ್ ಬೀಜ ಬಂದಿದ್ದಾವೆ ಕೊತ್ತಂಬರಿ, ಅದು ಮಾತ್ರ ಈ ಕಟಿಂಗು ಬಂದೈತೆ, ಕಟ್ ಮಾಡ್ಬೋದು ಅದಕ್ಕೂ. ಈಗ ಕಟಾವು ಮಾಡಿದ್ರೆ ಮತ್ತೆ ಚಿಗುರುತ್ತೆ? ಮತ್ತೆ ಚಿಗುರುತ್ತೆ, 15-18 ದಿನಕ್ಕೆ ಮತ್ತೆ ಚಿಗುರುತ್ತೆ. ಈಗ ಸೀವ್ಡ್ ಅಂತಂದ್ರೆ ಯಾವ್ದ್ರಲ್ಲಿ ಕಟ್? ರಬ್ಬರ್ ತಂದಿದ್ವಿ, ರಬ್ಬರ್ ಇಲ್ಲ ಬಾಳೆ ಎಲೆ ಗರಿ ತಗತ್ತೆ, ತೆಂಗಿನ ಗರಿದು ಎಲೆ ಇದು ಗರಿ ಬರುತ್ತೆ, ಅದರಿಂದ ಕಟ್ಬೋದು. ಈಗ ನಾವು ಮಾರ್ಕೆಟ್ನಲ್ಲಿ ನೋಡಿರ್ತೀವಪ್ಪ, ಒಂದೊಂದು ಸೀವ್ಡು ದೊಡ್ಡವು ಇರ್ತವೆ ಒಂದೊಂದು ಕಡೆ, ಒಂದೊಂದು ಕಡೆ ಚಿಕ್ಕವು ಇರ್ತವೆ, ಆ ಥರ ಮಾಡ್ತೀರಾ ನೀವು ಒಂದೇ ಮೀಡಿಯಂ ಕಟ್ತೀರಿ? ಇಲ್ಲ ಇಲ್ಲ, ನಾವು ಮಾರ್ಕೆಟ್ಗೆ ಅನುಗುಣವಾಗಿ ಮಾಡ್ಕೋಬೇಕು ರೈತರು. ಈಗ ರಾಯದುರ್ಗ, ಚಳ್ಳಕೆರೆ, ಈತ ಚಿತ್ರದುರ್ಗದಲ್ಲಿ ಚಿಕ್ಕು ಬರ್ತದೆ ಕಟ್ಟು. ಅಲ್ಲಿ ನಾವು ಚಿತ್ರದುರ್ಗ ಮಾರ್ಕೆಟ್ಗೆ ಇವತ್ತು ಕಳಿಸ್ಬೇಕಂತಂದ್ರೆ ಚಿತ್ರದುರ್ಗ ಆ ಥರ ಏನು ಕಟ್ಟಿದೆ ಅದೇ ಥರ ಮಾಡಬೇಕು. ಬೆಂಗಳೂರಿಗೆ ಕಳಿಸ್ಬೇಕ ತುಮಕೂರಿಗೆ ಕಳಿಸ್ಬೇಕಂತಂದ್ರೆ ಅದು ದಪ್ಪ ಸೀಟ್ ಬರುತ್ತೆ ನಮ್ಮ ಕಟ್ಟಿಗೆ, ಆ ಕಡೆಗೆ 4 ದಪ್ಪ ಬರುತ್ತೆ ಅದು ಕಟ್ಟು. ಅದು ಈ ತುಮಕೂರು ಮಾರ್ಕೆಟ್ ಹೋಯ್ತಂದ್ರೆ ಅದು ಕೆಜಿ ಲೆಕ್ಕ ಬರುತ್ತೆ. ಆ ಕೆಜಿ ಲೆಕ್ಕದಾಗಂದ್ರೆ ನಾವು ಉಳಿತಾಯ ಆಗ್ಬೇಕಂತಂದ್ರೆ ನಾವು ದಪ್ಪನೇ ಕಟ್ತೀವಿ. ಈಗೆಲ್ಲ ನೀವು ಸಾವಯವ ಸಂತೆಯಲ್ಲಿ ಹೋಗಿ ಮಾರಾಟ ಮಾಡ್ಬೋದಲ್ಲ, ಕೆಲವು ಕಡೆ ಎಲ್ಲ ಸಾವಯವ ಸಂತೆಯಲ್ಲಿ ನಡೀತಾರೆ ಅಂದ್ರೆ ಕಳಿಸ್ಬೋದು. ನಾವು ಸ್ವಲ್ಪ ಸ್ವಲ್ಪ ಇತ್ತಂದ್ರೆ ಈಗ ಕೆಜಿ 2 3 ಹಾಕಿದ್ರೆ ಆ ತರ ಮಾಡ್ಬೋದು ಸರ್. ನಾವು ಈಗ ಪಲ್ಲಗಟ್ಟಲೆ ಹಾಕಿದಾಗ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಅವಾಗ ನಮ್ಗೇನು ಈಗ 4,000-5,000 ಕಟ್ಟು ಹೋಗ್ಬೇಕಾಗಿತ್ತು ಪ್ರತಿದಿನ ನಾವು, ಅದು ಇಲ್ಲಾಂದ್ರೆ ಅದು ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ನಾವು ಓರ್ಸಲ್ಲೇ ಮಾರಕ ಕೊಟ್ಬಿಡ್ತೀವಿ. ನಾವು ಕುತ್ಕೊಂಡು ಮಾರಕ ಆಗಲ್ಲ, ಸ್ವಲ್ಪ ಸ್ವಲ್ಪ ಹಾಕಿದಾಗ ಮಾತ್ರ ಕುತ್ಕೊಂಡು ಸಾವಯವದ್ದು. ಇಲ್ಲಿ ಊರಲ್ಲಿ ಯಾರನ್ನು ಮದುವೆಗಳು ಇದ್ದಂದ್ರೆ ಸುತ್ತಮುತ್ತ ಹಳ್ಳಿಯವ್ರು ತಗೊಂಡು ಹೋಗ್ತಾರೆ. ಭಾಳ ಅಂತಂದ್ರೆ ನಮ್ಗೆ ಮಾರಕ್ಕಾಗಲ್ಲ, ನಾವು ಮಾರ್ಕೆಟ್ಗೆ ಹೋಗ್ಲೇಬೇಕಾಗುತ್ತೆ. ಸಾಕಷ್ಟು ಅಂದ್ರೆ ನಿಮಗೆ ರೇಟ್ ಅಂತಂದ್ರೆ ಯಾವ ಟೈಮಲ್ಲಿ ಸಿಗುತ್ತೆ ಹೆಚ್ಚಾಗಿ? ಹೆಚ್ಚಾಗಿ ನಮಗೆ ಬೇಸಿಗೆ ಕಾಲಲ್ಲಿ ಕೊತ್ತಂಬರಿ ಸೊಪ್ಪು ಐತಲ್ಲ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಮತ್ತೆ ಮದುವೆ ಸೀಸನ್ನಲ್ಲಿ ಇದು ಏನೋ ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಐತಲ್ಲ ಅದು ಚೆನ್ನಾಗಿ ಸಿಗುತ್ತೆ. ಮತ್ತೆ ಹಬ್ಬಗಳು ಬಂದಾಗ ಚೆನ್ನಾಗಿ ರೇಟ್ ಇರುತ್ತೆ. ಅತಿ ಕಡಿಮೆ ಅಂತಂದ್ರೆ ಜೂನು ಜುಲೈಯಲ್ಲಿ ಪೂರ್ತಿ ಕಡಿಮೆ ಇರುತ್ತೆ ನಮಗೆ. ಈಗ ಹೆಚ್ಚಾಗಿ ರೈತರು ಯಾವಾಗ ಸೊಪ್ಪು ಬೆಳೆಯಲ್ಲ ಆ ಟೈಮ್ನೇ ಬೆಳಿಬೇಕಂತ ಏನಾದರೂ ಒಂದು ಪ್ಲಾನ್ ಹಾಕಿಕೊಂಡಿದ್ರೆ ಯಾವ ರೀತಿ? ಹೌದೌದು, ಬೇಸಿಗೆಗೆ ಈಗ ಮಾರ್ಚಿಂದ ಜೂನ್ವರೆಗೆ ಐತೆ, ಅದರಲ್ಲಿ ಜಾಸ್ತಿ ಇಳುವರಿ ಬರಲ್ಲ, ಕುಂಠಿತವಾಗುತ್ತೆ. ಬೀಜ ಬಿಸಿಲು ಜಾಸ್ತಿ, ಸಮಯ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ಬೀಜ ಜಾಸ್ತಿ ಹುಟ್ಟೋದಿಲ್ಲ, ಮೊಳಕೆ ಹೊಡೆಯೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಬೀಜೋಪಚಾರ ಮಾಡಿಬಿಡ್ತೀವಿ. ಈಗ ನಾವು ಕೊತ್ತಂಬರಿ ಹಾಕ್ತೀವಿ ಅಂತಂದರೆ ಕೊತ್ತಂಬರಿಗೆ ಬೀಜೋಪಚಾರ ಮಾಡಬೇಕು. ಮಾಡಿ ಹಾಕೈತಂದರೆ ಕ್ಲೀನಾಗಿ ಮೊಳಕೆ ಹೊಡಿತೈತೆ, 6-7 ಮೊಳಕೆ ಹೊಡಿತೈತೆ. ಆ ಟೈಮ್ನಾಗ ಬೆಳೆದ್ರೆ ಹೆಚ್ಚು ಲಾಭ ಸಿಗುತ್ತೆ ರೈತರಿಗೆ. ಯಾಕೆ ಬೀಜೋಪಚಾರ ಮಾಡ್ಬೇಕಂತ ಯಾಕೆ ಅನಿಸುತ್ತೆ? ರೋಗ ಬರಲ್ಲ. ಇನ್ನೊಂದು ಮೊಳಕೆ ಈಗ 8 ಹೊಡಿಯೋದನ್ನ ಕನಿಷ್ಠ ಅಂತಂದ್ರೆ 2 ಮುಂಚೆನೇ ಮೊಳಕೆ ಹೊಡಿತೈತೆ. ಅದಕ್ಕೋಸ್ಕರ ಯಾವ ಇದಂತಲ್ಲ, ಪ್ರತಿಯೊಂದು ತರಕಾರಿ ಐಟಮ್ ಆಗಲಿ ಪ್ರತಿಯೊಂದಾಗಲಿ ನಾವು ಬೀಜೋಪಚಾರ ಮಾಡಿನೇ ನೆಲಕ್ಕೆ ಹಾಕ್ಬೇಕು. ಅಂದ್ರೆ ಮುಂದೆ ಬರತಕ್ಕಂತ ರೋಗಗಳನ್ನ ನಿಯಂತ್ರಣ ಮಾಡಬಹುದು ಬೀಜೋಪಚಾರ ಮಾಡಿ. ಹೌದೌದೌದು, ಬೇರುಳ ಬೀಳೋದಕ್ಕಾಗಲಿ ಗಣ್ಣುಳ ಪ್ರತಿಯೊಂದಕ್ಕೂ ಹುಳ ಬರ್ದಂಗೆ ನಾವು ಬೀಜೋಪಚಾರ ಮಾಡಿನೇ ಹಾಕ್ಬೇಕು. ಇವಾಗ ಕ್ಯಾರೆಟ್ ಹಾಕ್ತೀವಿ ಅಂತಂದ್ರೆ ಕ್ಯಾರೆಟ್ಗೆ ಬೀಜೋಪಚಾರ ಮಾಡಿನೇ ಕ್ಯಾರೆಟ್ ಬೀಜ ಹಾಕ್ಬೇಕು, ಚೆನ್ನಾಗಿ ಮೊಳಕೆ ಬರುತ್ತೆ. ಈಗ ಸಾಕಷ್ಟು ನಿಮ್ಮ ಒಂದು ಸಾವಯವ ಕೃಷಿಯಲ್ಲಿ ಬೆಳೀತಕ್ಕಂಥ ಸೊಪ್ಪು ಸಾಕಷ್ಟು ಘಮಘಮ ಅಂತ ಇರ್ತಿತ್ತಲ್ಲ? ಹೌದೌದು, 100% ಇದು ಕ್ವಾಲಿಟಿ ಬರುತ್ತೆ. ಸ್ಮೆಲ್ ಇನ್ನೂ ನೀವು ಉದಾಹರಣೆ, ನಾನು ನನ್ನ ಅನುಭವದಲ್ಲಿ ನಾನು ಬಸ್ನಲ್ಲಿ ಹಾಕ್ಕೊಂಡು ಹೋಗ್ಬೇಕಾದ್ರೆ ಸುಮಾರು 150 ಕಟ್ಟು ಮರಿದೀನಿ ಬಸ್ನಲ್ಲಿ. ಆ ಸ್ಮೆಲ್ ನೋಡಿ, ನಾನು ಪಾರ್ಟ್ಸ್ಗಳಲ್ಲಿ ಇಟ್ಕೊಂಡು ಹೋದಾಗ, ಸೊಪ್ಪು ತಗೊಂಡು ಹೋದಾಗ ಆ ಸ್ಮೆಲ್ ಹಿಡಿದೆ ಅಷ್ಟು ತಗೊಂಡಿರೋ ಉದಾಹರಣೆನೂ ಐತೆ. ಸ್ಮೆಲ್ಲು 100% ವ್ಯತ್ಯಾಸ ಐತೆ. ಅಂದ್ರೆ ಅಲ್ಲೆಲ್ಲ ನೀವು ಕಟ್ಟುಗಟ್ಲೆ ಕೊಡ್ತೀರಾ ಏನು? 100 ಕೊಡ್ತೀರಾ? ಇಲ್ಲ, ಕಟ್ಟುಗಟ್ಲೆ ಕೊಡ್ತೀವಿ. ಆದರೆ 100 ಇದು ಮಾಡಿರ್ತಾರ, ಕಟ್ಟುಗಟ್ಲೆ ಕೊಡ್ತೀವಿ. ತುಮಕೂರು ಮಾರ್ಕೆಟಿಗೆ ಬಂತಂದ್ರೆ ಮಾತ್ರ ಕೆಜಿ ಲೆಕ್ಕ. ಒಟ್ಟಾರೆ ನೀವು ಕಟ್ಟೆ ಕೊಡ್ಬೇಕು, ಯಾವ ರೀತಿ ಮಾರಾಟ ಮಾಡಿದ್ರು? ಹೌದೌದು, ಇಲ್ಲಿ ಹೊಲದಲ್ಲೇ ಕಟ್ಬೇಕಾಗುತ್ತೆ ನಾವು. ಹಂಗೆ ಇದು ಬಿಡಕ್ಕೆ ಹೋಗಲ್ಲ, ಮತ್ತೆ ತಗೊಂಡೋಗೋಕು ನಮ್ಮ ಕೈಲಿ ಆಗಲ್ಲ, ಕಟ್ಟಲೇಬೇಕು. ಸೊಪ್ಪು ಕಟಾವು ಮಾಡಿದಾಗ ಅದನ್ನೆಲ್ಲ ತೊಳಿತೀರಾ ಏನು ಮಣ್ಣಾಗಿರುತ್ತೆ? ಇಲ್ಲ ಇಲ್ಲ, ಬೇರೆ ತೊಳಿತಾರ, ನಾವು ಇದುವತ್ತಿಗೂ ತೊಳೆದೇ ಇಲ್ಲ. ಇಲ್ಲ, ಅದು ಬೇರೆ ಚೆನ್ನಾಗಿ ಬಂದಿರುತ್ತೆ, ನಾವು ಸಾವಯವ ಮಾಡ್ತೀವಲ್ಲ, ತೊಳೆಯೋ ಅವಶ್ಯಕತೆನೇ ಇಲ್ಲ. ಅದು ತಗೊಂಡೋಗ್ಬೋದು, ಹಂಗೆ ಡೈರೆಕ್ಟ್ ತಗೊಂಡೋಗ್ಬೋದು. ಈಗ ಸೊಪ್ಪು ನೋಡಿ, ಬೇರೆ ಕಡೆ ಎಲ್ಲ ರಾಸಾಯನಿಕದಲ್ಲಿ ಬೆಳೆದಿರುತ್ತಂಥ ಸೊಪ್ಪು ಈಗ ತೊಳ್ಕೊಂಡ್ರ ಅಂದ್ರೆ ಅದು ಮಾರ್ಕೆಟ್ನಲ್ಲಿ ತಗೊಂಡೋಗಿ ಮನೆಗೆ ಹೋಗತ್ತಿಗೆ ಎಷ್ಟೋ ಕೊಳತಿರುತ್ತೆ. ಹೌದೌದು, ಅದು ಅಲ್ಲಿ ಎಲೆ ಹಿಡ್ಕಂದೇಡಿಗೆ ಜುಬ್ ಬಂದಿರುತ್ತೆ, ಅಲ್ಲಿ ಕೊಳಿತೆ ಇರುತ್ತದು. ಎಲೆ ಕಪ್ಪಾಗಿರುತ್ತೆ, ಎಲೆ ಕಪ್ಪಾಗಿರುತ್ತೆ, ಜುಬ್ ಬಂದಿರುತ್ತೆ. ಈ ಸಾವಯವ ಮಾಡುತ್ತಂದ್ರೆ ಸ್ಮೆಲ್ಲು, ನೀವಿನ್ನ ಒಂದು 100 ದೂರ ಇತ್ತಂದ್ರೆ ಆ ಸ್ಮೆಲ್ ಬರುತ್ತೆ. ಸೊಪ್ಪು ಅಂತಂದ್ರೆ ಸರಿಸುಮಾರು ಅಂತಂದ್ರೆ 1 ವರ್ಷ ಎಷ್ಟು ಲಾಭ ತಗೊಳ್ತೀರಿ ವರ್ಷದ ಟೋಟಲ್ ಬೆಳೆ? ಹಂಗೆ ರೈತರಿಗೆ ಅಷ್ಟು ವರ್ಷದ್ದು 1 ಜಾಸ್ತಿ ಆಗುತ್ತೆ, 1 ಕಮ್ಮಿ ಆಗುತ್ತೆ, ಆ ಥರ ನಿಖರವಾಗಿ ಹೇಳಕ್ ಬರೋದಿಲ್ಲ. ಸಮಯವರು ಒಟ್ಟು ಇವಾಗ ಡಿಮ್ಯಾಂಡ್ ಇದ್ದಂಗಲ್ಲ, ಈ ವರ್ಷ ಸೊಪ್ಪಿನ ಬೆಲೆ ಜಾಸ್ತಿ ರೇಟ್ ಇದೆ. ಈಗ ಒಂದು 20 ಹಾಕೈತಂದ್ರೆ ಕನಿಷ್ಠ ಅಂದ್ರೆ 1 600 800 ಬರುತ್ತೆ. ಹಂಗೆ ಈಗ 1 ₹800 ಸಿಗ್ಬೋದು. ಈ ತಿಂಗಳಲ್ಲ ಒಳ್ಳೆ ಚೆನ್ನಾಗಿ ಬಂದಿದೆ ನಮಗೆ ರೇಟ್, 8-10 ರೇಟ್ ಸಿಕ್ಕೈತೆ. ಆ ಡಿಮ್ಯಾಂಡ್ ಇದ್ದಾಗ ಜಾಸ್ತಿ ಬರುತ್ತೆ ಅಮೌಂಟ್. ಒಂದು ಪಲ್ಲಕ್ಕೆ ಏನಿಲ್ಲ ಅಂದ್ರೆ ಕನಿಷ್ಠ ಅಂದ್ರೆ 60-70 ಉಳಿಸ್ಬೋದು 1. ಈಗ ಬಹುತೇಕ ಕೊತ್ತಂಬರಿ, ಸಬ್ಬಕ್ಸಿ, ಮೆಂತೆ, ಪಾಲಕ ಸೊಪ್ಪು ಎಲ್ಲದರ ರೇಟ್ ಇದೆಯಲ್ವಾ? ಹೌದೌದು, ಈಗ ಎಲ್ಲದರ ರೇಟ್ ಇದೆ. ಈಗ ಮದುವೆ ಸೀಸನ್ ಜಾಸ್ತಿ ಇದೆ, ಮತ್ತೆ ಮಳೆ ಜಾಸ್ತಿ, ವೈಪರೀತ್ಯದಿಂದ ಸೈಕ್ಲೋನಿಂದ ಮಳೆ ಬಂದು ಎಲ್ಲ ಬೆಳೆ ಎಲ್ಲ ವೇಸ್ಟ್ ಆಗೈತೆ. ಅದರಿಂದ ಬೆಳೆದವರಿಗೆ ಒಳ್ಳೆ ಅದೃಷ್ಟ ಐತೆ, ಚೆನ್ನಾಗಿ ರೇಟ್ ಸಿಗ್ತೈತೆ. ಈಗ 1-2 ರೇಟ್ ಸಿಕ್ಕರೆ ನಿಮಗೆ ಅಷ್ಟೊಂದು ಲಾಭದಾಯಕ ಆಗಲ್ಲ. 2-3 ಸಿಕ್ತಂದ್ರೆ ಲಾಭ ಐತೆ ರೈತರಿಗೆ. 1 ಸಿಕ್ತಂದ್ರೆ ಅದು ಮೇಂಟೆನೆನ್ಸ್ ಆಗೋದು ಕಷ್ಟ. 1 ಸಿಕ್ಕರೂ ಲಾಸ್ ಆಗಲ್ಲ, 2 ಸಿಕ್ತಂದ್ರೆ ಲಾಭ ಇರುತ್ತೆ. ಚೆನ್ನಾಗಿ ಇಳುವರಿ ಬಂತಂದ್ರೆ 1 ಸಿಕ್ತಂದ್ರೂ ಲಾಭ ಐತೆ ಕೊತ್ತಂಬರಿ ಸೊಪ್ಪಿನಲ್ಲಿ. ಈಗ ಮಾರ್ಕೆಟ್ಗೆ ಮಾರಾಟ ಮಾಡಕ್ ಹೋಗ್ತಿರಲ್ಲ ಸೊಪ್ಪು, ಇದು ಸಾವಯವ ಕೃಷಿಯಲ್ಲಿ ಬೆಳೆದ್ರದ ಅಂತ ಹೇಳಿ ನೀವು ಏನಾದ್ರೂ ಫಸ್ಟ್ಗೆ ಹೇಳ್ತೀರಾ ಅವ್ರಿಗೆ? ಇಲ್ಲ, ಅವ್ರು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಅದು ಫರ್ಟಿಲೈಸರ್ ಅದು ಸಾವಯವದ್ದೇ ಅದಂತ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಅಂದ್ರೆ ಡೈಲಿ ನಾವು ಮಾರ್ಕೆಟ್ಗೆ ಹೋಗ್ತಿರ್ತೀವ, ಇಂಥವ್ರ ಇದು ಫಸ್ಟ್ಗೆ ಒಂದ್ಸರಿ ಕೊಂಡ್ಕೊಂಡು ಹೋಗಿರೋರು ಇವ್ರು ಸಾವಯವದವ್ರು ಬಂದ್ರು ಅಂತಂದ್ರೆ ಅವ್ರು ಆಟೋಮೆಟಿಕ್ ಕಂಡು ಹಿಡಿತಾರ ಸೊಪ್ಪು ನೋಡಿ. ಸೊಪ್ಪಿನ ಜೊತೆ ಮತ್ತೆ ತರಕಾರಿ ಅಂತಂದ್ರೆ ಸಾವಯವ ಕೃಷಿಯಲ್ಲಿ ಯಾವ್ಯಾವ ಬೆಳಿತೀರಾ? ಕ್ಯಾರೆಟ್ ಬೆಳಿತೀವಿ, ಬೀನ್ಸ್ ಬೆಳಿತೀವಿ, ಬೀಟ್ರೂಟ್ ಬೆಳಿತೀವಿ, ಜವಳಿಕಾಯಿ ಬೆಳಿತೀವಿ, ಮೂಲಂಗಿ ಬೆಳಿತೀವಿ, ಮತ್ತು ಮೆಣಸಿನ್ಕಾಯಿ, ಟೊಮಾಟೋ ಬೆಳಿತೀವಿ. ಈಗ ಒಟ್ಟಾರೆ ಎಲ್ಲ ತರಕಾರಿಗಳನ್ನ ನೀವು ಸಾವಯವ ಕೃಷಿಯಲ್ಲೇ ಬೆಳೆಯೋದ್ರಿಂದ ಸಾಕಷ್ಟು ಗುಣಮಟ್ಟ ಇದೆಯಲ್ವಾ? ಹೌದೌದು, ಕನಿಷ್ಠ ಅಂದರೆ 1 ಕಿಲೋಗೆ 10-15 ರೂಪಾಯಿ ಡಿಫ್ರೆನ್ಸ್ ಉಂಟು ಸಾವಯವದಲ್ಲಿ. ಈಗ ನಾವು ಕ್ಯಾರೆಟ್ ಹಾಕ್ತೀವಿ ಅಂದರೆ, ನಾವು ಚಿತ್ರದುರ್ಗ ಮಾರ್ಕೆಟಿಗೆ ಹಾಕ್ತೀವಿ ಅಂದರೆ, ಬೇರೆಯವರು ಫರ್ಟಿಲೈಸರ್ ಯೂಸ್ ಮಾಡಿರೋದು ನಾವು ಹಾಕಿರೋದಕ್ಕೂ ಕನಿಷ್ಠ 10-15 ರೂಪಾಯಿನೂ ವೆರಿಫಿಕೇಶನ್ ಆಗೈತೆ. ಮಾರ್ಕೆಟ್ನಲ್ಲಿ ನಾವು ಕ್ಯಾರೆಟ್ ಎಷ್ಟೋ ಸಲ ತಂದು ನೋಡ್ತೀವಿ ಮನೆಯಲ್ಲಿ, ಅದು ಮನೆ ತರೋದಕ್ಕೆ ಎಲ್ಲ ಒಂಥರ ಕೆಟ್ಟಂಗಾಗಿರುತ್ತಲ್ವಾ? ಹೌದೌದು, ಅದು ಕೆಡುತ್ತೆ. ಇದು ನಮ್ಮ ಮನೆಯಲ್ಲಿ 1.5-2 ತಿಂಗಳು ಇಟ್ಕೊಂಡಿರೋದು ಉಂಟು ಸಾವಯವ ಬೆಳೆದಿರಲ್ಲಿ. ಕ್ಯಾರೆಟ್ ಏನಾಗಲ್ಲ, ನಾವು 1.5 ತಿಂಗಳೂ ಯೂಸ್ ಮಾಡಿದ್ವಿ. ಈಗ ಖಾಲಿಯಾಗ ಮೂಮೆಂಟ್ ಇತ್ತಂದರೆ ನಾವು ತಗೊಂಬಂದು ಶೇಖರಣೆ ಮಾಡ್ತೀವಿ, 1.5 ತಿಂಗಳೂ ಇಡ್ತೀವಿ, ಏನು ಕೆಡಕ್ಕೆ ಬರಲ್ಲ. ರೈತರಿಗೆ ಸಾವಯವದ ಡೈರೆಕ್ಟ್ ತೋಟಕ್ಕೆ ನೋವ್ರಿ, ಎಲ್ಲೇ ನೋವ್ರಿ, ಸಾವಯವದ್ದೇ ನೋಡಿ ಜನಗಳು ತಿನ್ಬೇಕಂತಂದು ಇದೆ. ಯಾಕಂದರೆ ಫರ್ಟಿಲೈಸರ್ ಹಾಕಿದ್ರೆ ವಿಷ ಜಾಸ್ತಿ ಆಗಿರುತ್ತೆ. ಇವಾಗ 2 ತಿಂಗಳು ಬೆಳೆ ಇರುತ್ತೆ, ಫರ್ಟಿಲೈಸರ್ ಹಾಕಿರ್ತೀವಿ, ಇನ್ನೂ ವಿಷ ಅದರಲ್ಲಿ ಇರುತ್ತೆ, ನಾವು ತೊಳ್ಕೊಳಲ್ಲ ಏನಿಲ್ಲ, ಹಂಗೆ ತಿಂದುಬಿಡ್ತೀವಿ. ಮನುಷ್ಯಲ್ಲ ವಿಷಕಾರಿ ಅಂಶ ಆಗಿರುತ್ತೆ. ರೈತರಾದರೂ ಅಷ್ಟೇ, ಫರ್ಟಿಲೈಸರನ್ನು ಬಿಟ್ಟು ಸಾವಯವ ಗೊಬ್ಬರನೇ ಹಾಕ್ಯಂತ, ಎರೆಹುಳು ಗೊಬ್ಬರ ಹಾಕೋದು, ನಿಮ್ಮ ಪೌಡ್ರ್ ಹಾಕೋದು, ಇದಿಂಥ ಹಾಕಿ ಬೆಳೆದ್ರೆ ಮುಂದೆ ಪೀಳಿಗೆಗೂ ಚೆನ್ನಾಗಿರುತ್ತೆ, ಜನ್ರೇಷನ್ ಚೆನ್ನಾಗಿರುತ್ತೆ. ನಾವು ಸುಮ್ಮನೆ ಫರ್ಟಿಲೈಸರ್ ತರಬೋದು, ಅದಕ್ಕೆ ಇಳುವರಿ ಬರುತ್ತೆ, ತಮ್ಮ ಥರ ತಗೊಂಬರ್ತೀವಿ ಹಾಕ್ತೀವಿ. ಅದಕ್ಕೋಸ್ಕರ ಈ ಗೊಬ್ಬರ 1,000 ರೂಪಾಯಿ ಇದ್ದಿದ್ದು 1,800 ರೂಪಾಯಿ ಆಗಿರೋದು, 2,000 ರೂಪಾಯಿ ಆಗಿರೋದು, ಅದನ್ನು ಬಿಟ್ಬಿಡ್ಬೇಕು. ಸಗಣಿ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ಹಂಗೆ ಅದ್ರ ಇಳುವರಿನೂ ಅದಕ್ಕಿಂತ ಜಾಸ್ತಿನೇ ಇಳುವರಿ ಬರುತ್ತೆ. ಇದು ಎಷ್ಟೋ ಜನ ರೈತರು ಹೆಂಗಪ್ಪ ಅಂತಂದರೆ, ಈಗ ಮಳೆ ಬರೋಂಥ ಸಂದರ್ಭದಲ್ಲಿ ಅವಾಗೆಲ್ಲ ಸೊಪ್ಪಿಗೆ ಹುಳುಗಳು ಜಾಸ್ತಿ ಬೀಳ್ತವೆ, ಅಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಔಷಧಿ ಹೊಡಿತಾರೆ, ಸಾಯಂಕಾಲ ಕಟಾವು ಮಾಡಿ ಮಾರ್ಕೆಟಿಗೆ ಮಾರಾಟ ಮಾಡ್ತಾರೆ. ಇದನ್ನು ತಿಂದವ್ರ ಗತಿ ಏನು ಹೇಳಿ ನೀವು? ಅಲ್ಲ, ನಾನು ಹೇಳ್ತಿದ್ದೀನಲ್ಲ, ರೈತರೇ ದೇಶದ ಬೆನ್ನೆಲುಬು ಅಂತಾರೆ, ನಾವೇ ವಿಷ ಕೊಟ್ಟಂಗಾಗುತ್ತೆ ಅವರಿಗೆ, ಜನಗಳಿಗೆ. ಅದಕ್ಕೋಸ್ಕರ ಸಾವಯವ ಯೂಸ್ ಮಾಡಿ. ಈಗ ನೀವು ಸಾಕಷ್ಟು ಸಾವಯವ ಕೃಷಿಯಲ್ಲಿ ಸೊಪ್ಪು ತರಕಾರಿ ಬೆಳಿತೀರಲ್ಲ, ಅಂದ್ರೆ ನಿಮ್ಮನ್ನ ನೋಡಿ ನಿಮ್ಮ ಗ್ರಾಮದಲ್ಲಿ ಅಕ್ಕಪಕ್ಕದ ರೈತರು ಏನಾದರೂ ನಾವು ಆ ಥರ ಯಾಕೆ ಬೆಳಿಬಾರ್ದು, ಕೊಟ್ರೇಶ್ ಬೆಳೆದಂಗೆ ಅಂತಾರೆ? ಹೌದೌದು, ತುಂಬಾ ಜನ ಬಂದಾರ. ಈಗ ಪ್ರತಿಯೊಂದು, ಇವಾಗ ನಮ್ಮೂರಲ್ಲಿ ಏನೇ ಬೆಳೆದ್ರೂ, ಈಗ ಅದಕ್ಕೆ ಏನಾಗ್ಬೇಕಪ್ಪ, ಇದಕ್ಕೆ ಏನಾಗ್ಬೇಕಪ್ಪ ಅಂತ ಏನು ಹಾಕಿದ್ಯಪ್ಪ, ಪ್ರತಿಯೊಂದು ಕೇಳ್ತಾರೆ. ಆಗ್ತದಾರೆ, ಈಗ ಬೀಜ ತರೋದಾಗಲಿ, ಗೊಬ್ಬರ ತರೋದಾಗಲಿ, ಪ್ರತಿಯೊಂದು ಏನಾಗ್ಬೇಕಪ್ಪ, ಪ್ರತಿಯೊಂದು ಕೇಳ್ಕೊಂಡೇ ಇದು ಮಾಡ್ತಾರೆ. ಸಾಕಷ್ಟು ಸಲಹೆ ಕೊಡ್ತೀಯ ನೀನು ರೈತರಿಗೆ ಸಾವಯವ ಕೃಷಿ ಮಾಡಂತವರಿಗೆ? ಹೌದೌದು, ನಮ್ಮ ಕೃಷಿ ಸರ್ ಇವರು ಮಲಾಣ ಸರ್ ಅಂತಿದ್ರು, ರಾಮ್ಪುರಕ್ಕೆ ಕರ್ಕೊಂಡೋದ್ರು, ಅಲ್ಲಿ ಸೆಮಿನಾರ್ ಕೊಡಿಸಿದ್ರು ಸಾವಯವದ ಬಗ್ಗೆ, ಅಲ್ಲಿ 1-2 ಸಾರಿ ಕೊಟ್ಟಿದ್ದೀನಿ. ಸೆಮಿನಾರ್ ಅಂತಂದ್ರೆ ನೀವು ಯಾವ ರೀತಿ ಹೇಳಿದ್ರ ರೈತರಿಗೆ? ವಿದ್ಯಾವಂತಾಗಿ ಕೃಷಿ ಇಲಾಖೆಗೆ ಕೃಷಿ ಮಾಡಕ್ಕೆ ಬಂದಿದ್ದೀರಪ್ಪ ನೀವು, ಇದರಿಂದ ಬೇರೆ ರೈತರಿಗೆ ನಿಮ್ಮ ಆದರ್ಶವಾಗಬೇಕು, ಬಂದು ಒಂದ್ಸರಿ ನಿಮ್ಮ ಮಾತನಾಗ ಹೇಳ್ರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಹೋಗಿದ್ವಿ, ಅಲ್ಲಿ ಹೇಳಿದ್ವಿ. ಕನಿಷ್ಠ ಅಂದರೆ 8-10 ಜನ ಫೋನ್ ಮಾಡ್ತಿರ್ತಾರೆ, ನಾವು ಟೈಮಿಗೆ ಏನು ಬೆಳೆ ಹಾಕ್ಬೇಕು, ಯಾವ ಬೀಜ ತರಬೇಕು, ಯಾವ ಗೊಬ್ಬರ ಹಾಕ್ಬೇಕು ಅಂತಂದು ಹೇಳ್ತಿರ್ತಾರೆ. ನಾನು ಈಗಲೂ ಕಾಂಟ್ಯಾಕ್ಟ್ ಇಟ್ಕೊಂಡಿನಿ, ಹೇಳ್ತೀನಿ. ಕೊಟ್ಟೂರಲ್ಲಿ ನಾವು ಬಿ ಎಡ್ ಮಾಡಿದ ಹರಪ್ಪನಳ್ಳಿ, ಅಲ್ಲಿಂದನೂ ಸಮೇತ ಫೋನ್ ಮಾಡಿ ಕೇಳ್ತಾರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ, ಏನಾಗಬೇಕು ಏನಿಲ್ಲ ಅಂತಂದು. ಈಗ ಎಲ್ಲೇ ಒಂದು ಕಡೆ ನಾವು ಸಾವಯವ ಕೃಷಿ ಮಾಡ್ಬೇಕಂತಂದ್ರೆ ದನಕರುಗಳನ್ನ ಕಟ್ಟಬೇಕಾಗುತ್ತೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಇಂಥವೆಲ್ಲ ಮಾಡಬೇಕಾಗುತ್ತಲ್ವಾ? ಹೌದೌದು, 100% ಅವು ಇತ್ತಂದ್ರೆ ಸಾವಯವ ಮಾಡಕ್ಕೆ ಬರುತ್ತೆ. ಪೂರ್ತಿ ಕೊಂಡ್ಕೊಳಕ್ಕಾಗಲ್ಲ, ರೈತರ ಎಲ್ಲ ಈಗ ರೇಟಿನ ಜಾಸ್ತಿ ಇರೋದಕ್ಕೆ ನಾವೇ ಮನೆಗೆ 2-3 ಹಸು ಇತ್ತಂತಂದರೆ ಫರ್ಟಿಲೈಸರ್ಕಿನ್ನ ನಾವೇ ಗೊಬ್ಬರ ಹಾಕ್ಯಬೋದು, ಸಗಣಿ ಕೊಡುಗೆ ಗೊಬ್ಬರ ಹಾಕ್ಯಬೋದು. ನಾವು ಅತಿ ಹೆಚ್ಚು ಕುರಿ ಮೇಕೆ ಮತ್ತು ಹಸುಗಳನ್ನ ಸಾಕೋದ್ರಿಂದ ಅತ್ಯಧಿಕ ಮತ್ತು ಹಾಲು ಮಾರಾಟ ಮಾಡ್ಬೋದು, ಅದರಿಂದ ಕೊಡುಗೆ ಗೊಬ್ಬರನು ಯೂಸ್ ಆಗುತ್ತೆ ನಮಗೆ ಹೊಲಗಳಿಗೆ, ಅದರಿಂದ ಚೆನ್ನಾಗಿ ಜಾಸ್ತಿ ಸಾಕಬೇಕು. ಈಗ ಕೃಷಿಯಲ್ಲಿ ಮಳೆ ಇಲ್ಲಪ್ಪ, ಲಾಭ ಇಲ್ಲಪ್ಪ ಅಂತಂದರೆ ಈ ಥರ ನಾವು ಹೈನುಗಾರಿಕೆ ಮಾಡೋದ್ರಿಂದ ಅದು ಕೈ ಹಿಡಿಯುತ್ತೆ ರೈತರನ್ನ. ಹೌದೌದು, ಇವಾಗ ಮಳೆ ಇಲ್ಲ ಅಂತಂದಾಗ, ಇವಾಗ ಕನಿಷ್ಠ 2 ವರ್ಷದಿಂದ ಚೆನ್ನಾಗಿ ಮಳೆ ಬರ್ತೈತೆ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ, ಹಿಂದೆಲ್ಲ ಮಳೆ ಬರ್ತಾ ಇದ್ದಿಲ್ಲ, ಅವಾಗೆಲ್ಲ ಬೋರ್ವೆಲ್ ನಿಂತು ಹೋಗಿದವ, ಆ ಕೃಷಿ ಹೊಂಡದ ಗೊತ್ತಿಲ್ಲ. ಈಗ ಕೃಷಿ ಹೊಂಡ ಎಲ್ಲ ಮಾಡ್ಕೊಂಡು ಸ್ವಲ್ಪ ನೀರಾವರಿ ಚೆನ್ನಾಗೈತೆ. ಹಿಂದೆಲ್ಲ ಉಪಕಸಬಾಗಿಬಿಡ್ತಿದ್ದೋ ನಮಗೆ, ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇದರಿಂದ ಉಪಕಸವಾಗಿ ನಾವು ಹೊಲದಲ್ಲಿ ಒಂದು ಬೆಳೆ ಮಾಡ್ತಾಯಿದ್ರೆ ಅಷ್ಟೇ ನಮ್ಮ ರೈತರು. ಇನ್ನಿದ್ದ ಕಡೆ ಏನು ಮಾಡ್ತಾರೆ ಅಂತಂದರೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮಾಡಿದರೆ ಅದನ್ನು ಲಾಭ ಬರುತ್ತೆ. ಈಗ ನೀರಾವರಿ ಜಾಸ್ತಿ ಆಗಿರೋದ್ರಿಂದ ಅದು ಹೊಲದಲ್ಲೇ ಕುರಿ ಶೆಡ್ಡು ಅದೆಲ್ಲ ರೈತರಿಗೆ ಇವಾಗ ಸರ್ಕಾರದಿಂದ ಅನುದಾನ ಬರ್ತೈತೆ. ಕುರಿ ಶೆಡ್ ಬರ್ತೈತೆ, ಕೋಳಿ ಶೆಡ್ ಬರ್ತೈತೆ, ಪ್ರತಿಯೊಂದು ಅದರಿಂದ ಉಪಯೋಗಿಸ್ಕೊಂಡು ರೈತರು ಆದಾಯ ದ್ವಿಗುಣ ಮಾಡಬೇಕು ಅಂತಂದು ಕೇಳ್ತಾ ಇದ್ದೀನಿ ನಾನು. ಈಗ ಬೇರೆ ಕಡೆ ನಗರಗಳಿಗೆ ವಲಸೆ ಹೋಗೋದ್ರಿಂದ ಏನು ಅಷ್ಟೊಂದು ನೆಮ್ಮದಿ ಇರಲ್ಲವಾ? ಇಲ್ಲ ಇಲ್ಲ, 100% ನೆಮ್ಮದಿಲ್ಲ. ನಾವು ಇಲ್ಲಿ 100 ರೂಪಾಯಿ ದುಡಿದ್ರು ಒಂದು ದಿನಕ್ಕೆ, ಅದರಿಂದ ಸಂತೃಪ್ತಿಯಾಗಿ ಸಂಸಾರನ ಸಾಕ್ಬೋದು. ಬಟ್ ಅಲ್ಲಿ ತಿಂಗಳಿಗೆ 10-15,000 ರೂಪಾಯಿ ಸಂಪಾದನೆ ಮಾಡಿದ್ರೆ ನೆಮ್ಮದಿ ಜೀವನ ಇರಲ್ಲ. ಒಬ್ರಿಗೆ ಕೆಲಸ ಸಿಕ್ಕರೆ ಇಬ್ಬರಿಗೆ ಕೆಲಸ ಇರಲಿ, ಇಬ್ಬರು ಮನೆಗೆ ಇರಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದು ಕೃಷಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೂ ಕೆಲಸ ಸಿಗುತ್ತೆ. ಇವಾಗ ಉದಾಹರಣೆಗೆ ಬೆಂಗಳೂರಿಗೆ ಮತ್ತು ಹೈದ್ರಾಬಾದ್ಗೆ ಬಳ್ಳಾರಿ ಈ ಕಡೆ ಹೋಗೋದ್ರಿಂದ ಅವ್ರನ್ನ ತಡೆದು ನಿಲ್ಲಿಸ್ಕೋಬೋದು. ನಾವು ಕೃಷಿ ಮಾಡೋದ್ರಿಂದ ಅವ್ರಿಗೆ ಕೆಲಸ ಮಾಡ್ತೀವಿ ನಾವೇ. ಇವಾಗ ಅವಾಗ ಏನಾಗುತ್ತೆ, ಕೃಷಿ ಮಾಡೋ ರೈತ ಉದ್ಯಮಿ ಆಗ್ತಾನೆ, ಅವನೇ ಕೆಲಸ ಕೊಟ್ಟಂಗಾಗುತ್ತೆ. ಒಟ್ಟಾರೆ ಕೊಟ್ರೇಶ್ ಅವರೇ, ಇರುವಂಥ 2 ಎಕರೆ 16 ಗುಂಟೆಯ ಜಮೀನಿನಲ್ಲಿ ಅಂದರೆ ಸಾವಯವ ಕೃಷಿ ಮಾಡಿ ಸಾಕಷ್ಟು ಯಶಸ್ಸನ್ನು ಕಂಡಿದ್ದೀರಾ, ಜೊತೆಗೆ ನೆಮ್ಮದಿಯನ್ನು ಕಂಡಿದ್ದೀರಾ? ಹೌದೌದು, 100%.